ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033, ಹೃದಯ ರೋಗ ಆಸ್ಪತ್ರೆ 0834297133. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಮಾತು ನೀನೇ, ಮನಸೆಲ್ಲ ನೀನೇ. ಅಭಿಮಾನಿ ಶ್ರೋತೃಗಳೇ, ಇದ ಬುಧವಾರ ಅಂದ್ರ ದಿನಾಂಕ 9/11/2022 ಮಧ್ಯಾಹ್ನ 1:30 ಪ್ರಸಾರ ಆಗಬೇಕಿದ್ದ ನಿಮ್ಮೊಂದಿಗೆ ಕಾರ್ಯಕ್ರಮ ಅವತ್ತ ಬೆಳಿಗ್ಗೆ 10:30 ಪ್ರಸಾರ ಆಗ್ತದ. ಮಧ್ಯಾಹ್ನ ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಇರೋದ್ರಿಂದ ಈ ಬದಲಾವಣೆ. ಆತ್ಮೀಯ ಶ್ರೋತೃಗಳೇ, ಗೊತ್ತಾತಲ್ಲ, ಹಂಗಾರ ದಿನಾಂಕ 9 ಬೆಳಿಗ್ಗೆ 10:30 ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ನಿಮ್ಮೊಂದಿಗೆ. ಗಮನಿಸ್ರಿ, ಈ ಬದಲಾವಣೆ ಈ ಬುಧವಾರ ಮಾತ್ರ. ಕರೆ ಮಾಡ್ತಿರಲ್ಲ ಸುಮಾತಿನ ಪಂದ್ಯಾವಳಿ ಆಕಾಶವಾಣಿ. ನಲ್ಮೆಯ ಕೇಳುಗರೆ, ಕಥಿ ಕೇಳುನು ಬರ್ರಿ ಕಾರ್ಯಕ್ರಮದಲ್ಲಿ ಈ ವಾರ ಪಿ ಲಂಕೇಶ್ ಅವರ ಪ್ರಸಿದ್ಧ ಕತೆ ಕಲ್ಲು ಕರಗುವ ಸಮಯ. ಏನ್ಪಾ, ಏನ್ ನಿನ್ ಹೆಸರು? ತಿಪ್ಪಣ್ರಿ. ಸರಿ ಹೇಳು, ಏನ ತಿಪ್ಪಣ್ಣ ಅಂತೀಯೋ? ಏನೋ ತಿಳಿಯವಲ್ಲ. ತಿಪ್ಪಣ್ರಿ. ತಪ್ಪದೆ ಕೇಳಿ ಪಿ ಲಂಕೇಶ್ ಅವರ ಕಲ್ಲು ಕರಗುವ ಸಮಯ. ಏ ತಿಪ್ಪಣ್ಣ. ಏನ್ ಶ್ಯಾಮ್ಲ? ನನ್ ನೋಡಿ ನಿನಗೇನು ಅನ್ಸೋದಿಲ್ಲೇನು? ಏನ್ ಅನಿಸ್ಬೇಕ ಶ್ಯಾಮ್ಲ? ಏನೂ ಇಲ್ ಬಿಡು. ಕಥಿ ಕೇಳುನು ಬರ್ರಿ ಪ್ರತಿ ಗುರುವಾರ ಹಾಗೂ ಶುಕ್ರವಾರ ಧಾರವಾಡ ವಿವಿಧ ಭಾರತಿ ಹಾಗೂ ಧಾರವಾಡ ಆಕಾಶವಾಣಿಯಲ್ಲಿ. ಶ್ಯಾಮ್ಲಾನ್ ಮಾತ್ ಕೇಳಿ ತಾಯಿ ಗಿರ್ಜವ್ಗ ರಾವ್ ಹೊಡೆದಂಗಾತು. ಮುಂದ ನಡೆಯುವುದನ್ನೆಲ್ಲ ಊಹಿಸ್ಕೊಳ್ತನ. ಆಕಿ ಕಾಫಿನೂ ತಂದ್ಕೊಟ್ಲು. ತಿಳಿಯಂಗಿಲ್ಲ ನಿಮಗ, ನೀವ್ ಹಿಂಗ್ ಮಾಡೋದ್ರಿಂದ ನಮಗ್ ಎಷ್ಟ್ ಬೇಜಾರಾಗತ್ ಅನ್ನೋದ್ ಗೊತ್ತಾಗೋದಿಲ್ಲ ನಿಮಗ. ಕಥಿ ಕೇಳುನು ಬರ್ರಿ, ನೀವು ಅವಶ್ಯ ಕೇಳಬೇಕಾದ ಕಥಿ, ಎಂದು ಮರೆಯಲಾರದ ಕಥಿ, ಕಥಿ ಕೇಳುನು ಬರ್ರಿ. ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50. ನಾನು ಡಾಕ್ಟರ್ ಮಂಜುನಾಥ್ ಶೇಪುರ್, ಸಹಾಯಕ ಪ್ರಾಧ್ಯಾಪಕ, ಮೆಡಿಕಲ್ ಗ್ಯಾಸ್ಟ್ರೋಂಟ್ರಾಲಜಿ ಮತ್ತು ಹೆಪಟಾಲಜಿ ವಿಭಾಗ, HDM ಮೆಡಿಕಲ್ ಕಾಲೇಜ್, ಧಾರವಾಡ. ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಎಂದರೇನು, ಯಾರಿಗೆ ಅವಶ್ಯಕತೆ ಇದೆ, ಇದರ ವಿಧಾನವೇನು ಅನ್ನುವ ಬಗ್ಗೆ ಚರ್ಚೆ ಮಾಡಲು ಇದೇ ಮಂಗಳವಾರ ಆರೋಗ್ಯ ಸಂವಾದದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ. ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. STD ಕೋಡ್ 0836. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಈಗ ಕೇಳಿ, ಬರುವ 14 ಪ್ರಾರಂಭವಾಗಲಿರುವ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಾಯೋಜಿಸಿರುವ ನೂತನ ಸರಣಿಯ ಕೃಷಿ ಸೋಧನೆ ಸಾಧನೆ, ಈ ಕುರಿತು ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಅವರೊಂದಿಗೆ ಪೂರ್ವಭಾವಿ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ಬರುವ ಸೋಮವಾರದಿಂದ ಅಂದರೆ ನವೆಂಬರ್ 14 ಪ್ರತಿ ಸೋಮವಾರ ಕೃಷಿರಂಗದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ನೂತನ ಕಾರ್ಯಕ್ರಮ ಸರಣಿ ಕೃಷಿ ಶೋಧನೆ ಸಾಧನೆ ಪ್ರಸಾರವಾಗಲಿದೆ. ರೈತರಿಗೆ ಮಾಹಿತಿ, ಅವರೊಂದಿಗೆ ಸಂವಾದ ನಡೆಸಲು ಉದ್ದೇಶಿಸಿರುವ ವಿಶೇಷ ಸರಣಿ ಕುರಿತು ಇಂದಿನ ಕೃಷಿರಂಗದಲ್ಲಿ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್ ಅವರೊಂದಿಗೆ ಪೂರ್ವಭಾವಿ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಬಸು ಬೇವಿನಗಿಡದ್ ಹಾಗೂ ಶರಣ ಬಸವ ಚೌಳಿನ. ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಸ್ಟುಡಿಯೋದಲ್ಲಿ ಈಗ ನಮ್ಮೊಂದಿಗೆ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳು ಮತ್ತು ಪ್ರಖ್ಯಾತ ಕೃಷಿ ಸಂಶೋಧಕರು, ಕೃಷಿ ವಿಜ್ಞಾನಿ ಡಾಕ್ಟರ್ ಪರಮೇಶ್ಗೌಡ ಎಲ್ ಪಾಟೀಲ್ ಅವ್ರದ್ದೊಂದು ಬಹಳ ವಿಶಿಷ್ಟ ಸಾಧನೆ ಮತ್ತು ಬಹಳಷ್ಟು ಆತ್ಮೀಯತೆಯನ್ನು ಮತ್ತು ಈ ಒಡನಾಟವನ್ನು ರೈತ ಸಮುದಾಯದೊಂದಿಗೆ ತುಂಬ ಒಳ್ಳೆಯ ಒಂದು ಬಾಂಧವ್ಯವನ್ನು ಒಡನಾಟವನ್ನು ಹೊಂದಿದಂತಹ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು 35 ವರ್ಷಗಳಿಂದ ಅವರು ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅವರ ಸೇವೆಗೆ ಒಂದು ಗರಿಯ ಅನ್ನುವಂಗ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಹುದ್ದೆ ಅವರನ್ನು ಅರಿಸಿಕೊಂಡು ಬಂದದ. ಇಂತಹ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಮಣ್ಣು ವಿಜ್ಞಾನಿಯಾಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಮತ್ತು ಮಣ್ಣಿನ ಸಂರಕ್ಷಣೆ ಏನು, ಅದರ ಮಹತ್ವ ಏನು ಅನ್ನೋದನ್ನು ಕೂಡ ನಮ್ಮ ಈ ರೈತಾಪಿ ವರ್ಗಕ್ಕೆ ತಿಳಿಸುವಂಥ ಮತ್ತು ಅದರ ಮೂಲಕ ಇಡೀ ಒಂದು ಯಾವ ರೀತಿ ನಾವು ಮಣ್ಣಿನ ಮೇಲೆ ಅವಲಂಬಿತ ಆಗಿದ್ದೀವಿ ಅನ್ನೋದನ್ನು ಕೂಡ ಅವರು ಹೇಳ್ತಾ ಬಂದಿದ್ದಾರೆ. ಸುಜಲಾ 3 ಯೋಜನೆಯಲ್ಲಿ ಗದಗ, ಕೊಪ್ಪಳ, ವಿಜಯಪುರ ಜಿಲ್ಲೆಗಳಲ್ಲಿ 633 ಕಿರು ಜಲಾನಯನಗಳ ಭೂ ಸಮೀಕ್ಷೆಯನ್ನು ಮಾಡಿ 80 ಲಕ್ಷ ರೈತರಿಗೆ ಅವರು ಭೂ ಸಂಪನ್ಮೂಲ ಮಾಹಿತಿ ಕಾರ್ಡುಗಳನ್ನು ಹಂಚಿದ ಒಂದು ಸಾಧನೆಯನ್ನು ಕೂಡ ಅವರು ಮಾಡಿದ್ದಾರೆ. ಅದಕ್ಕಾಗಿ ಅಂತಹ ನಗುಮೊಗದ ಸದಾ ಲವಲೋಕೆಯ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಈಗ ನಮ್ಮ ಧಾರವಾಡ ಆಕಾಶವಾಣಿ ಸ್ಟುಡಿಯೋದಲ್ಲಿ. ನಮಸ್ಕಾರ ಸರ್. ನಮಸ್ಕಾರ. ನಿಮಗೆ ಮೊಟ್ಟ ಮೊದಲನೆಯದಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ, ಲಕ್ಷಾಂತರ ಕೇಳುಗರ ಪರವಾಗಿ ಮತ್ತು ನಮ್ಮ ಆಕಾಶವಾಣಿಯ ಪರವಾಗಿ ನೀವು ಕುಲಪತಿ ಆದುದಕ್ಕೆ ನಮ್ಮ ಅಭಿನಂದನೆಗಳು. ಧನ್ಯವಾದಗಳು ತಮಗೂ ಮತ್ತು ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರೈತರ ವಿಶ್ವವಿದ್ಯಾಲಯ ಎಂದು ಪ್ರಖ್ಯಾತಿ ಪಡೆದ ಈ ಒಂದು ವಿಶ್ವವಿದ್ಯಾಲಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವು ನಮ್ಮ ಧಾರವಾಡ ಆಕಾಶವಾಣಿಗೆ ಬರೋದಂದ್ರೆ ಬಹಳ ಖುಷಿ ಸರ್ ನಿಮಗೆ, ಪಿ ಎಲ್ ಪಾಟೀಲ್ ಅವರೇ? ಹೌದು, ನಾನು ಧಾರವಾಡ ಈ ಆಕಾಶವಾಣಿ ಕೇಂದ್ರಕ್ಕೆ 30 ವರ್ಷಗಳಿಂದ ಭೇಟಿ ಇಡ್ತಾ ಇದ್ದೇನೆ. ಮಣ್ಣು ವಿಜ್ಞಾನದಲ್ಲಿ ಹಲವಾರು ವಿಷಯಗಳ ಬಗ್ಗೆ ನನ್ನ ಚರ್ಚೆ ಮತ್ತು ಭಾಷಣ ಆಕಾಶವಾಣಿ ಧಾರವಾಡದ ಮುಖಾಂತರ ಕಾಲಕಾಲಕ್ಕಾಗಿ ಬಿತ್ತರಗೊಂಡಿದೆ. ಅವುಗಳನ್ನು ರೈತರು ಸದುಪಯೋಗ ಪಡೆದುಕೊಂಡಿದ್ದಾರೆ ಮತ್ತು ಅದರ ಒಂದು ವಿಷಯವನ್ನು ತಿಳಿದುಕೊಂಡು ಹಲವಾರು ರೈತರು ನನಗೆ ಫೋನ್ ಮುಖಾಂತರ ಪತ್ರ ಬರೆದು ಕೂಡ ಚರ್ಚೆ ಮಾಡಿದ್ದಾರೆ ಮತ್ತು ಶ್ಲಾಘಿಸಿದ್ದಾರೆ. ಅದು ನೋಡಿ, ಇಂಥ ಒಂದು ಸಂದರ್ಶನಗಳಿರ್ಬೋದು ಅಥವಾ ನಿಮ್ಮ ತಿಳುವಳಿಕೆಯನ್ನು ಮತ್ತೊಬ್ಬರಿಗೆ ಹಂಚುವಂಥ ಕಾರ್ಯಕ್ರಮಗಳು ಯಾವಾಗಲೂ ಕೂಡ ಒಬ್ಬರಿಗೆ ತೃಪ್ತಿಯನ್ನು ನೀಡ್ತಾವಂತ. ಹೌದ್ರಿ. ಈಗ ನಾವು ಧಾರವಾಡ ಆಕಾಶವಾಣಿಯ ಒಂದು ಕಾರ್ಯಕ್ರಮ ಸರಣಿ ಕೃಷಿ ಶೋಧನೆ ಮತ್ತು ಸಾಧನೆ ಈ ಒಂದು ಕಾರ್ಯಕ್ರಮ ಸರಣಿಯ ಸಲುವಾಗಿ ಅದೊಂದು ಪೂರ್ವಭಾವಿ ಸಂದರ್ಶನವನ್ನು ನಾವು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೊಡನೆ ಮಾಡಬೇಕಂತ ಅಂದ್ಕೊಂಡಿವಿ. ಅದಕ್ಕಾಗಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರನ್ನು ನಾವು ಸಂದರ್ಶನ ಮಾಡಲಿಕ್ಕಂತ ನಾನು, ಬಸು ಬೇವಿನಗಿಡ ಮತ್ತು ನನ್ನೊಂದಿಗೆ ಶರಣಬಸವ ಚೋಳಿನ ಕೂಡ ಇದ್ದಾರೆ. ನಮಸ್ಕಾರ ಕೇಳಿದ್ರೆ. ಆಮೇಲೆ ನಮ್ಮ ಜೊತೆಗೆ ಡಾಕ್ಟರ್ ಹೂಗಾರ್ ಅವರು ಇದ್ದಾರೆ. ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಹೂಗಾರ್ ಅವರೇ ನಮಸ್ಕಾರ ನಿಮಗೂ. ನಮಸ್ಕಾರ ಸರ್. ನಮಸ್ಕಾರ. ನೀವು ಒಬ್ಬ ಈ ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಆಗಿ ನೀವು ಭಾಳಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ನಮ್ಮಲ್ಲಿ ಭಾಳಷ್ಟು ಬಂದಿದ್ದೀರಿ. ಧನ್ಯವಾದಗಳು ಸರ್. ಆಮೇಲೆ ನಮ್ಮ ಅರುಣ್ ನಾಯ್ಕ ಎಲ್ಲ ಇದ್ದಾರೆ. ಡಾಕ್ಟರ್ ಪಿ ಎಲ್ ಪಾಟೀಲ್, ಒಂದು ಸುಮ್ಮನೆ ಒಂದು ನಾವು ಅನ್ಯೂಜುವಲ್ ಆಗಿ ಒಂದು ಈ ಇಂಟರ್ವ್ಯೂವನ್ನು ಶುರು ಮಾಡೋಣ ಅಂತ ಅನಿಸ್ತದೆ. ಅಂದರೆ ಅಂದರೆ ನಿಮ್ಮ ಒಂದು ಬಾಲ್ಯ ಅಂದರೆ ಒಂದು ಮಣ್ಣಿನ ಮಗ, ನೀವು ಮಣ್ಣು ತಜ್ಞರು ಕೂಡ, ಒಬ್ಬ ಮಣ್ಣಿನ ಮಗ. ನೀವು ಏನು ಸವಣೂರು ತಾಲೂಕು ಮಂಟಗಣಿಯಲ್ಲಿ ಹಾವೇರಿ ಜಿಲ್ಲೆ ಅಲ್ಲಿ ಹುಟ್ಟಿದ್ದು, ಅಲ್ಲಿಂದ ಬಂದ್ರಿ. ಆ ಒಂದು ಬಾಂಧವ್ಯವನ್ನು ಒಂದು ಒಂದು ಸ್ವಲ್ಪದರಲ್ಲಿ ನಿಮ್ಮ ಬಾಲ್ಯ, ನೀವು ಹೆಂಗೆ ಸೇರಿದ್ರಿ ಕೃಷಿ ವಿಶ್ವವಿದ್ಯಾಲಯಕ್ಕೆ, ಹೆಂಗೆ ಬಂದ್ರಿ, ಅದ್ರ ಒಂದು ಒಂದು ಮಾತು ಹೇಳ್ಬೋದಾ? ಆಗಲ್ರಿ. ನಾನು ಸವಣೂರು ತಾಲೂಕು ಮಂಟಗಣಿ ಅನ್ನುವಂಥ ಒಂದು ಸಣ್ಣ ಗ್ರಾಮ. ಇದು ಒಳಗಿನ ಹಳ್ಳಿ ಅಂತ ಹೇಳ್ತಾರಲ್ಲ, ಕನೆಕ್ಷನ್ಸ್ ಭಾಳ ಕಡಿಮೆ ಇರುವಂಥ ಒಂದು ಹಳ್ಳಿ ಇತ್ತು ಒಂದಾನೊಂದು ಕಾಲದಲ್ಲಿ. ಸೊ ಅಂಥ ಒಂದು ಗ್ರಾಮದಲ್ಲಿ ನನ್ನ ಪ್ರಾರಂಭದ ವಿದ್ಯಾಭ್ಯಾಸ 7ನೇತೆಯವರೆಗೂ ನಾನು ಆ ಗ್ರಾಮದಲ್ಲೇ ಮುಗಿಸಿಕೊಂಡು, ನನ್ನ ಗುರುಗಳ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದದಿಂದ ನಾನು ಅಲ್ಲಿ ಚೆನ್ನಾಗಿ ಓದಿ ಒಂದು ಹಳ್ಳಿಯ ವಿದ್ಯಾರ್ಥಿಗಳ ಸಲುವಾಗಿ ರೂರಲ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಅವಾಗ ಕೊಡ್ತಿದ್ರು. ಆ ಒಂದು ಸ್ಕಾಲರ್ಶಿಪ್ ನನಗೆ ಏಳನೇತೆಯಲ್ಲಿ ಅತ್ಯಂತ ಉತ್ತುನ್ನತ ಒಂದು ಶ್ರೇಣಿಯಲ್ಲಿ ಪಾಸಾಗಿದ್ದರಿಂದ ಆ ಒಂದು ಸ್ಕಾಲರ್ಶಿಪ್ ನನಗೆ ಸಿಕ್ಕಿತ್ತು. ಅವಾಗ ಆ ಒಂದು ಸ್ಕಾಲರ್ಶಿಪ್ ಪಡೆದ ಹಿನ್ನೆಲೆಯಲ್ಲಿ ನಾನು ಹೊಸರೀತಿಯಲ್ಲಿ ಹಳ್ಳಿಕೇರಿ ಗುದ್ಲೆಪ್ಪ ಅನ್ನುವಂಥ ಹೈಸ್ಕೂಲಲ್ಲಿ ನಾನು ಅಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ನನ್ನ ಸೋದರ ಮಾವರ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ನನಗೆ ಅವಕಾಶ ಸಿಕ್ತು. ಅಂದ್ರೆ ನೋಡ್ರಿ ಎಷ್ಟೆಲ್ಲ ನೀವು ಅಂತ ಒಂದು ಹಂಬಲ್ ಬಿಗಿನಿಂಗ್ ನಿಂದ ಬಂದಿದ್ದೀರಿ ಅಂತ ಯಾವಾಗಲೂ ಕೂಡ. ಹೌದ್ರಿ, ಅಲ್ಲಿ ಹತ್ತನೇ ತರಗತಿಯವರೆಗೆ ಒಂದು ಒಳ್ಳೆಯ ವಿಶಿಷ್ಟವಾದ ನಾಡು ಹಳ್ಳಿಕೇರಿ ಗುದ್ಲೆಪ್ಪನವರ ಒಂದು ಸ್ವತಂತ್ರ ಹೋರಾಟಗಾರರ ಊರಿನಲ್ಲಿ ಮತ್ತು ಆ ಒಂದು ಹೊಸರೀತಿಯ ಗುದ್ಲಿ ಸ್ವಾಮೀಜಿಯವರ ಆಶೀರ್ವಾದದಿಂದ ನಾನು ಹತ್ತನೇ ತರಗತಿಯಲ್ಲಿ ಒಂದು ಒಳ್ಳೆಯ ಉನ್ನತ ಶ್ರೇಣಿಯಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸಿ ಪಿ ಯು ಸಿಯನ್ನು ಈ ಒಂದು ಪಿ ಸಿ ಜಾಬಿನ್ ಮಹಾವಿದ್ಯಾಲಯದಲ್ಲಿ ಮುಗಿಸಿ ತದನಂತರ ಬಿ ಎಸ್ ಸಿ ಅಗ್ರಿಯನ್ನು ಮತ್ತು ಎಮ್ ಎಸ್ ಸಿ ಅಗ್ರಿಯನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ ನನ್ನ ಒಂದು ವೃತ್ತಿ ಜೀವನವನ್ನು 1987 ಪ್ರಾರಂಭ ಮಾಡಿ ಮುಂದೆ ತದನಂತರ ನಾನು ಮಣ್ಣು ವಿಜ್ಞಾನದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಇದೇ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿಕೊಂಡು ಇಲ್ಲಿಯವರೆಗೂ ನಾನು ಕೃಷಿಯಲ್ಲಿ ಬೋಧನೆ ಸಂಶೋಧನೆ ಮತ್ತು ವಿಸ್ತೀರ್ಣ ಈ ಎಲ್ಲ ಅಂಗಗಳಲ್ಲಿ ಸೇವೆ ಮಾಡಿ ಒಂದು ತೃಪ್ತಿಕರವಾಗಿ ನನಗೆ ಅನಿಸ್ತಾ ಇದೆ. ಮತ್ತು ಈ ಒಂದು ಸಾಧನೆಯ ಹಿನ್ನೆಲೆಯಲ್ಲಿ ನನ್ನ ಕರ್ನಾಟಕದ ಘನ ಸರ್ಕಾರ ನನ್ನ ಸೇವೆಯನ್ನು ಗುರುತಿಸಿ ಕುಲಪತಿಯನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಕರ್ನಾಟಕದ ಘನವೆತ್ತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರಿಗೂ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ಯ ಬಸವರಾಜ ಬೊಮ್ಮಾಯಿಯವರಿಗೂ ಮತ್ತು ನಮ್ಮ ಸ್ಥಳೀಯ ಕೇಂದ್ರೀಯ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ತುಂಬ ಸಂತೋಷ ಡಾಕ್ಟರ್ ಪಿ ಎಲ್ ಪಾಟೀಲ್. ಅಂದರೆ ನಿಮ್ಮ ಒಂದು ಈ ಹಿನ್ನೆಲೆಯನ್ನು ಕೇಳಿದಾಗ ನಮ್ಮ ಲಕ್ಷಾಂತರ ಕೇಳುಗರು ಕೂಡ ಸಂತೋಷ ಆಗ್ತದೆ. ಈಗ ನಮ್ಮ ಕಾರ್ಯಕ್ರಮ ಅಧಿಕಾರಿ ಶರಣಬಸವ ಚೋಳಿನವರು ಈ ಕೃಷಿ ಶೋಧನೆ ಮತ್ತು ಸಾಧನೆ ಇದರ ಕುರಿತಂಗೆ ಈ ಪೂರ್ವಭಾವಿ ಕಾರ್ಯಕ್ರಮ ಕೃಷಿ ವಿಶ್ವವಿದ್ಯಾಲಯ ಮತ್ತು ಆಕಾಶವಾಣಿ ಎರಡೂ ಕೂಡ ಯಾವ ರೀತಿ ಒಂದು ರೈತರ ಒಂದು ಅವರ ಅಭಿವೃದ್ಧಿಯಲ್ಲಿ ಶ್ರಮಿಸಬಹುದು ಅನ್ನೋದ್ರ ಕುರಿತಂಗೆ ಮಾತಾಡ್ತಾರೆ ಪ್ರಿಯ ಶರಣಬಸವ. ಧನ್ಯವಾದಗಳು ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಬಸು ಬೇವಿನಗೇಡ. ನಿಜವಾಗಿ ಕೂಡ ಈ ಒಂದು ಕೃಷಿ ಶೋಧನೆ ಸಾಧನೆ ಸಂದರ್ಭದೊಳಗೆ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರ ಸಾಧನೆಯನ್ನು ತಿಳ್ಕೊಳ್ಳಿಕ್ಕೆ ಬಹಳ ಸಂತೋಷ ಆಗುತ್ತೆ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ತಾವು ತುಂಬ 35 ವರ್ಷಗಳ ಸುದೀರ್ಘ ಅನುಭವದೊಳಗೆ 125 ಸಂಶೋಧನಾ ಪ್ರಬಂಧಗಳನ್ನು ತಾವು ಮಂಡಿಸಿದ್ದೀರಾ, 23 ಅಧ್ಯಯನ ಪುಸ್ತಕಗಳನ್ನು ಕೂಡ ನೀವು ಮಾಡಿದ್ದೀರಾ, 116 ಸಮ್ಮೇಳನ ಪತ್ರಿಕೆಗಳು ತಮ್ಮ ಹೆಸರೊಳಗಾಗಿದೆ, 8 PhD ವಿದ್ಯಾರ್ಥಿಗಳು, 20 ಹೆಚ್ಚು MSc ವಿದ್ಯಾರ್ಥಿಗಳು ತಮ್ಮ ಮಾರ್ಗದರ್ಶನದೊಳಗೆ ಒಂದು ಅಭ್ಯಾಸ ಮಾಡಿದ್ದಾರೆ. ವಿಶ್ವ ಬ್ಯಾಂಕ್ ಅನುದಾನದ ಸುಜಲ 3 ಯೋಜನೆಗೆ ತಾವು ಚಾಲನೆ ನೀಡಿದ್ದೀರಿ. ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೆಸರು ತಂದಿದ್ದೀರಾ, ಮತ್ತು ಈ ಸಂಪನ್ಮೂಲ ಮಾಹಿತಿ ಕಾರ್ಡ್ಗಳನ್ನು ಕೂಡ ಮಾಡಿ ಅದರಲ್ಲಿ ಅನುಭವ ಪಡೆದಂಥ ತಾವು ರೈತರ ನಾಡಿಮಿಡಿತವನ್ನು ಬಲ್ಲವರಾಗಿದ್ದೀರಿ. ಮುಖ್ಯವಾಗಿ ಈ ಒಂದು ನಮ್ಮ ಕೃಷಿ ಶೋಧನೆ ಸಾಧನೆ ಈ ಒಂದು ಸಂದರ್ಭದೊಳಗೆ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿ ಮತ್ತು ಅದರ ಒಂದು ಕೃಷಿ ವಲಯಗಳು ಯಾವುವು ಅದನ್ನು ತಿಳ್ಕೊಳ್ಬೇಕಂದ್ರೆ ನಮ್ಮ ಯಾವ ಭಾಗದ ರೈತರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಗ್ತಿರುವಂತಹ ಒಂದು ಸಂಶೋಧನೆಗಳ ಫಲಶ್ರುತಿಯನ್ನು ಪಡಿಬಹುದು ಅನ್ನೋ ನಿಟ್ಟಿನೊಳಗೆ ಪ್ರಥಮ ಮಾಹಿತಿಯನ್ನು ಕೊಡ್ಬೋದ ಡಾಕ್ಟರ್ ಪಿ ಎಲ್ ಪಾಟೀಲ್? ಈ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಾವು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ, ಯಾಕಂದರೆ ಇದು ರೈತರ ವಿಶ್ವವಿದ್ಯಾಲಯ ಅಂದೇ ಹೆಸರುವಾಸಿಯಾದದ್ದು. ಈ ಒಂದು ರೈತರ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ 1 October 1986 ವಿಶ್ವವಿದ್ಯಾಲಯವಾಗಿ ಪ್ರಾರಂಭವಾಯಿತು. ಆವಾಗ ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿ 12 ಜಿಲ್ಲೆಗಳಲ್ಲಿತ್ತು. ತದನಂತರ 2009 ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಬೇರ್ಪಟ್ಟ ನಂತರ ನಮಗೆ ಕೇವಲ 7 ಜಿಲ್ಲೆಗಳು ನಮ್ಮ ವ್ಯಾಪ್ತಿಯಲ್ಲಿವೆ. ಅವು ಯಾವಂತಂದರೆ ಹಾವೇರಿ, ಧಾರವಾಡ, ಗದಗ, ಉತ್ತರ ಕನ್ನಡ, ಬೆಳಗಾವಿ, ಬಿಜಾಪುರ ಮತ್ತು ಬಾಗಲಕೋಟೆ. ಹೀಗೆ 7 ಜಿಲ್ಲೆಗಳು ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿಗೆ ಒಳಪಡ್ತವೆ. ಈ 7 ಜಿಲ್ಲೆಗಳಲ್ಲಿ ಬಹಳಷ್ಟು ವ್ಯತ್ಯಾಸವಿದೆ, ಹವಾಮಾನ ವ್ಯತ್ಯಾಸವಿದೆ, ಮಣ್ಣಿನ ವ್ಯತ್ಯಾಸವಿದೆ. ಈ ಹವಾಮಾನ ಮತ್ತು ಮಣ್ಣಿನ ಗುಣಗಳ ಆಧಾರದ ಮೇಲೆ ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬರುವಂಥ ಜಿಲ್ಲೆಗಳಲ್ಲಿ ಉತ್ತರ ಒಣವಲಯ ಅಂತ ಒಂದು ಪ್ರದೇಶ, ಅಂದರೆ ಕಡಿಮೆ ಮಳೆ ಬೀಳುವಂಥ ಪ್ರದೇಶ. ಇದರಲ್ಲಿ ಪೂರ್ಣ ವಿಜಯಪುರ ಜಿಲ್ಲೆ, ಪೂರ್ಣ ಬಾಗಲಕೋಟೆ ಜಿಲ್ಲೆ ಮತ್ತು ಅರ್ಧದಷ್ಟು ಬೆಳಗಾವಿ ಜಿಲ್ಲೆ ಬರ್ತದೆ. ಅಥಣಿ ತಾಲೂಕು ಚಿಕ್ಕೋಡಿ ತಾಲೂಕದಲ್ಲಿ ಸ್ವಲ್ಪ, ಆಮೇಲೆ ಗದಗ ಜಿಲ್ಲೆಯಲ್ಲಿ ಶಿರಹಟ್ಟಿ ತಾಲೂಕನ್ನು ಬಿಟ್ಟರೆ ಪೂರ್ತಿ ಪ್ರಮಾಣ ಒಣ ಪ್ರದೇಶದಲ್ಲಿ ಬರ್ತದೆ. ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದ ತಾಲೂಕು ಮಾತ್ರ ಈ ಒಣ ಪ್ರದೇಶದಲ್ಲಿ ಬರ್ತದೆ. ಆಮೇಲೆ ನಮ್ಮ ಉತ್ತರ ಅರೆಮಲೆನಾಡು, ಇಲ್ಲಿ ಹಾವೇರಿ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಆಮೇಲೆ ಧಾರವಾಡ ಜಿಲ್ಲೆ, ಈ ಒಂದು ಭಾಗ ಉತ್ತರ ಅರೆಮಲೆನಾಡು ಪ್ರದೇಶ ಅಂತ ನಾವು ಹೇಳ್ತೇವೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತರ ಒಣವಲಯಕ್ಕಿಂತ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ. ಇದು ಆದ ಮೇಲೆ ಘಟ್ಟ ಪ್ರದೇಶ, ಇನ್ನೂ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ. ಇಲ್ಲಿ ಬೆಳಗಾವಿ ಜಿಲ್ಲೆಯ ಅರ್ಧದಕ್ಕಿಂತ ಹೆಚ್ಚು ಪ್ರದೇಶ. ಆಮೇಲೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಒಂದು ಬರುತ್ತೆ. ಉತ್ತರ ಕನ್ನಡ ಸರ್ವೇ ಸಾಮಾನ್ಯ ಹೆಚ್ಚು ಪ್ರದೇಶ ಈ ಏನು ಮಲೆನಾಡು ಅಥವಾ ಘಟ್ಟ ಪ್ರದೇಶದಲ್ಲಿ ಬರ್ತದೆ. ಆಮೇಲೆ ಕರಾವಳಿ ಪ್ರದೇಶ, ಕರಾವಳಿ ಪ್ರದೇಶದಲ್ಲಿ ಕಾರವಾರ, ಆಮೇಲೆ ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ ಈ ಜಿಲ್ಲೆಗಳು ಕರಾವಳಿ ಪ್ರದೇಶದಲ್ಲಿ ಬರ್ತವೆ. ಅಲ್ಲಿ ಅತಿ ಹೆಚ್ಚು ಮಳೆಯಾಗಿ, ಹೀಗೆ ಮಳೆ ಅನುಸಾರವಾಗಿ ವಿವಿಧ ಬೆಳೆಗಳು ನಮ್ಮ ಒಣವಲಯ, ಅರೆಮಲೆನಾಡು ಪ್ರದೇಶ, ಘಟ್ಟ ಪ್ರದೇಶ ಮತ್ತು ಕರಾವಳಿ ಪ್ರದೇಶದಲ್ಲಿ ಮಳೆಗಳಿಗೆ ಅನುಸಾರವಾಗಿ ಮತ್ತು ಅಲ್ಲಿನ ಮಣ್ಣಿನ ಗುಣಗಳಿಗೆ ಅನುಸಾರವಾಗಿ ವಿವಿಧ ಬೆಳೆಗಳನ್ನು ಈ ಒಂದು ಪ್ರದೇಶದಲ್ಲಿ ಬೆಳೀತಾ ಇದ್ದೇವೆ. ಬೆಳೆಗಳ ವಿವಿಧತೆ ಸಲುವಾಗಿ ಈ ಒಂದು ನಮ್ಮ 7 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸುಮಾರು 26 ಸಂಶೋಧನಾ ಕೇಂದ್ರಗಳು ಅಲ್ಲಲ್ಲಿ ಪಸರಿಸಿವೆ. ಅವು ರೈತರ ಒಂದು ಅವಶ್ಯಕತೆಗೆ ಅನುಗುಣವಾಗಿ ವಿವಿಧ ಬೆಳೆಗಳಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಒಂದು ನಮ್ಮ ಭಾರತ ಸರ್ಕಾರದ ಸಮನ್ವಯ ಸಂಶೋಧನಾ ಯೋಜನೆಗಳು ಕೂಡ ಈ ಎಲ್ಲ 7 ಜಿಲ್ಲೆಗಳಲ್ಲಿ ಒಂದು 26 ಸಮನ್ವಯ ಸಂಶೋಧನಾ ಯೋಜನೆಗಳು ಎಲ್ಲಲ್ಲಿ ಪಸರಿಸಿವೆ. ಅವು ವಿವಿಧ ಬೆಳೆಗಳಲ್ಲಿ ಸಮಗ್ರವಾಗಿ ಬೆಳೆಗಳ ಒಂದು ತಳಿಗಳ ಉತ್ಪಾದನೆ, ಬೆಳೆಗಳಲ್ಲಿ ಕೀಟ ನಿರ್ವಹಣೆ, ಬೆಳೆಗಳಲ್ಲಿ ಒಂದು ರೋಗ ನಿರ್ವಹಣೆ, ಬೆಳೆಗಳಿಗೆ ಪೋಷಕಾಂಶಗಳ ನಿರ್ವಹಣೆ, ಈ ಎಲ್ಲ ಸಮಗ್ರವಾಗಿ ಪ್ರತಿಯೊಂದು ಬೆಳೆಗಳ ಮೇಲೆ ಸಂಶೋಧನೆ ನಡೆಸಿ ರೈತರಿಗೆ ಒಂದು ತಾಂತ್ರಿಕತೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಸಂಶೋಧನೆಗಳನ್ನು ನಾವು ಹೇಳಿಕೊಂಡು ಸಂಶೋಧನೆ ಸಾಧನೆ ಎನ್ನುವಂಥ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಒಂದು ತಾಂತ್ರಿಕತೆಗಳನ್ನು ರೈತರಿಗೆ ಒಂದು ಹಂಚಿಕೊಡಲಿಕ್ಕೆ ಇದೊಂದು ನಮಗೆ ಒಳ್ಳೆಯ ಅವಕಾಶ ಅಂತ ನಾನು ತಿಳ್ಕೊಂಡಿದ್ದೆ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ಅಭಿನಂದನೆಗಳು. ತಮ್ಮ ಒಂದು ವಿಶ್ವವಿದ್ಯಾಲಯದ ವ್ಯಾಪ್ತಿ ಇಷ್ಟು ವಿಸ್ತಾರವಾಗಿದೆ, ತುಂಬ ವ್ಯಾಪಕವಾಗಿದೆ, ಮತ್ತು ತಾವು ತಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾಡುವಂತಹ ಕೆಲವೊಂದಿಷ್ಟು ತಳಿಗಳ ಅಭಿವೃದ್ಧಿ ಆಗಿರ್ಬೋದು, ಆಮೇಲೆ ತಾಂತ್ರೀಕರಣದ ಅಭಿವೃದ್ಧಿ ಆಗಿರ್ಬೋದು, ಇವೆಲ್ಲ ವಿಷಯಗಳ ಕುರಿತಂತೆ, ಯಾಕಂದರೆ ಇವತ್ತು ಹಸಿರು ಕ್ರಾಂತಿಯ ನಂತರ ಒಂದು 65 ವರ್ಷದ ನಂತರ ಈಗೇನಾಗಿದೆ, ಮಣ್ಣಿನ ಗುಣಮಟ್ಟ ಕಡಿಮೆ ಆಗಿದೆ, ಆಮೇಲೆ ನೀರಿನ ಒಂದು ಅಂತರ್ಜಲ ಮಟ್ಟ ಕಡಿಮೆ ಆಗಿದೆ, ಸಾಕಷ್ಟು ಸಮಸ್ಯೆಗಳನ್ನು ರೈತ ಎದುರಿಸ್ತಾ ಇದ್ದಾನೆ. ಈಗ ಮತ್ತೆ ಮೊದಲು ಸಾವಯವ ಕೃಷಿ ಏನಿತ್ತಲ್ಲ, ಮೊದಲು ಸಮಗ್ರ ಕೃಷಿ ಪದ್ಧತಿ ಏನಿತ್ತಲ್ಲ, ಒಂದಿಲ್ಲ ಅಂದರೆ ಇನ್ನೊಂದು ಬೆಳೆ, ಅದು ಕಡಿಮೆ ಖರ್ಚಿನಿಂದ ಹೆಚ್ಚು ಆದಾಯ ಮಾಡ್ಕೊಳ್ಳೋಂಥ ಒಂದು, ಅಂದರೆ ಅದೇ ಈಗ ರೈತರ ಆದಾಯ ದುಪ್ಪಟ್ಟು ಮಾಡುವ ಒಂದೇನು ಉದ್ದೇಶ ಇದೆಯಲ್ಲ, ಅದಕ್ಕೆ ಪೂರಕವಾಗಿ ವಿಶ್ವವಿದ್ಯಾಲಯ ಕೆಲಸ ಮಾಡ್ತಾ ಇದೆ. ಮನೆ ಕೃಷಿ ಮೇಳದೊಳಗೆ ತುಂಬ ವಿಸ್ತಾರವಾಗಿ ತಮ್ಮ ಎಲ್ಲ ಒಂದು ಮಜಲುಗಳನ್ನು ಪರಿಚಯ ಮಾಡಿದ್ದೀರಾ, ಅಭಿನಂದನೆಗಳು. ಮುಖ್ಯವಾಗಿ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ತಮ್ಮ ಒಂದು ವಿಸ್ತರಣಾ ಚಟುವಟಿಕೆಗಳಿದ್ದಾವೆ, ತಮ್ಮ ಒಂದು ವಿಸ್ತೃತ ಚಟುವಟಿಕೆಗಳು ರೈತರಿಗೆ ಮುಟ್ಟುವ ನಿಟ್ಟಿನೊಳಗೆ ಹೇಗೆ ಒಂದು ಕಂಕಣಬದ್ಧವಾಗಿ ಆ ಒಂದು ಕೇಂದ್ರಗಳಾಗಲಿ ಮತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಾಗಿರುವಂಥ ಸಂಶೋಧನೆಗಳಾಗಲಿ ಹೇಗೆ ಸಹಾಯ ಮಾಡ್ತಾ ಇದ್ದವು, ಒಟ್ಟಾರೆ ಕೃಷಿ ವಿಶ್ವವಿದ್ಯಾಲಯದ ಚಟುವಟಿಕೆಗಳು ಹೇಗೆ ಒಂದು ಶೋಧನೆಗೆ ಪೂರಕವಾಗಿವೆ, ಸಾಧನೆಗೆ ಪೂರಕವಾಗಿವೆ, ಇದರ ಬಗ್ಗೆ ಒಂದೆರಡು ಮಾಹಿತಿ ಕೊಡ್ಬೋದಾ? ಆಗಲಿ. ಈಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಮಗೆ ತಿಳಿದ ಹಾಗೆ 3 ಮುಖ್ಯವಾದ ಅಂಗಗಳು. ಮೊದಲನೆಯದು ಶೈಕ್ಷಣಿಕ, ಎರಡನೆಯದು ಸಂಶೋಧನೆ, ಮೂರನೆಯದು ವಿಸ್ತರಣೆ. ಶೈಕ್ಷಣಿಕ ಅಂಗದಲ್ಲಿ ನಾವು ಪದವೀಧರ, ಕೃಷಿ ಪದವೀಧರರು ರೈತರ ಬೇಡಿಕೆಗಳಿಗೆ ಅನುಗುಣವಾಗಿ ಅವರು ವಿಜ್ಞಾನವನ್ನು ಓದಿ ರೈತರಿಗೆ ಇಲ್ಲಿ ಕಲಿತಂಥ ವಿಷಯಗಳನ್ನು ದಾರಿ ಎರೆಯಲು ಅವ್ರನ್ನ ತಯಾರು ಮಾಡ್ತೇವೆ ನಾವು. ಅಂದರೆ ಮಾನವ ಸಂಪನ್ಮೂಲವನ್ನು ತಯಾರು ಮಾಡುವಂಥ ಒಂದು ಶೈಕ್ಷಣಿಕ ನಿರ್ದೇಶನಾಲಯ ಇರ್ತದೆ. ತದನಂತರ ಸಂಶೋಧನೆ, ರೈತರಿಗೆ ಯಾವ ಯಾವ ರೀತಿಯ ಸಂಶೋಧನೆಗಳು ಬೇಕು ಅಂತ ನಾನು ಆಗಲೇ ಹೇಳಿದ್ನಲ್ಲ, ಆ ರೀತಿ ಎಲ್ಲ ಕೇಂದ್ರಗಳಲ್ಲಿ ಸಂಶೋಧನೆ ನಡೀತಾ ಇರ್ತವೆ. ಈ ಸಂಶೋಧನೆಯಿಂದ ಹೊರಬಂದಂಥ ತಾಂತ್ರಿಕತೆಗಳನ್ನು ನಮ್ಮದು ಇನ್ನೂ ಒಂದು ಅಂಗ ಇದೆ, ನಿರ್ದೇಶನಾಲಯ, ಕೃಷಿ ವಿಸ್ತರಣಾ ನಿರ್ದೇಶನಾಲಯ. ಇದು ಬಹಳಷ್ಟು ಪ್ರಮುಖವಾದಂಥ ವಿಸ್ತರಣಾ ನಿರ್ದೇಶನಾಲಯವಾಗಿರ್ತದೆ. ಯಾಕಂದರೆ ನಾವು ಸಂಶೋಧನೆ ಮಾಡಿ ತಂದಂಥ ಎಲ್ಲ ತಾಂತ್ರಿಕತೆಗಳು ನಮ್ಮ ಒಂದು ಕಿರುಹೊತ್ತಿಕೆಗಳಲ್ಲಿ ಉಳಿಬಾರ್ದು, ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಸ್ತರಣಾಲಯ ಬಹಳಷ್ಟು ಮುತುವರ್ಜಿ ವಹಿಸಿಕೊಂಡು ತಮ್ಮ ವಿಸ್ತರಣಾ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇದರ ಸಲುವಾಗಿ ನಮ್ಮ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಜಿಲ್ಲೆಗೂ 7 ಜಿಲ್ಲೆಗಳಲ್ಲೂ ಕೂಡ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇವೆ. 7 ಜಿಲ್ಲೆಗಳಲ್ಲಿ 7 ಅಷ್ಟೇ ಅಲ್ಲ 9 ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಮಲ್ಲಿ ಈ ಒಂದು ತಾಂತ್ರಿಕತೆಗಳನ್ನು ರೈತರಿಗೆ ಮುಟ್ಟಿಸುವಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅವರು ಈ ಪ್ರತಿಯೊಂದು ಬೆಳೆಗಳಲ್ಲಿ ರೈತರಿಗೆ ತರಬೇತಿ ಕೊಡ್ತಾರೆ. ಆಮೇಲೆ ಇನ್ನೂ ಹೆಚ್ಚಿನ ಒಂದು ಆದಾಯ ದ್ವಿಗುಣಗೊಳಿಸುವಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ಕನಸು ಏನಿದೆ ಅಲ್ಲ, ಆ ಒಂದು ಕನಸನ್ನು ನನಸು ಮಾಡಲಿಕ್ಕೆ ಉಪಚಟುವಟಿಕೆಗಳು ರೇಷ್ಮೆಗಾರಿಕೆ ಆಗಲಿ, ಹೈನುಗಾರಿಕೆ ಆಗಲಿ, ಜೇನು ಸಾಕಾಣಿಕೆ ಆಗಲಿ, ಮೊಲ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೀಗೆ ವಿವಿಧವಾದ ಉಪಕಸಬುಗಳ ಬಗ್ಗೆ ಅವರು ತರಬೇತಿ ಕೊಟ್ಟು ರೈತರನ್ನು ಎಲ್ಲ ರೀತಿಯಲ್ಲಿ, ಇದೇ ರೀತಿ ರೈತ ಮಹಿಳೆಯರಿಗೂ ಕೂಡ ಅವರು ತಾವು ಸ್ವಾವಲಂಬಿಯಾಗಿ ಬದುಕೊಳ್ಳಿಕ್ಕೆ ಅವರು ಕೂಡ ಉಪಕಸಬುಗಳು, ಟೇಲ್ರಿಂಗ್ ಆಗಲಿ, ಕಸೂತಿ ಆಗಲಿ, ಮನೆಯಲ್ಲಿ ಸಣ್ಣ ಸಣ್ಣ ಇನ್ನಿತರ ಉಪಕಸಬುಗಳನ್ನು ಮಾಡಿ ಅವರು ಒಟ್ಟಾರೆ ತಮ್ಮ ಕುಟುಂಬ ಸ್ವಾವಲಂಬಿಯಾಗಿ ತಮ್ಮ ಆದಾಯ ಹೆಚ್ಚು ಹೆಚ್ಚು ಮಾಡುತ್ತಾ ಬೇರೆಯವರಿಗೆ ಅವಲಂಬ ಆಗದನ ತಮ್ಮ ಮಕ್ಕಳ ವಿದ್ಯಾಭ್ಯಾಸ, ತಮ್ಮ ಮಕ್ಕಳ ಒಂದು ಎಲ್ಲ ಇನ್ನಿತರೆ ಮದುವೆ ಮಾಡೋದಾಗಲಿ ಎಲ್ಲ ಮಾಡೋದಾಗಲಿ ಸ್ವಾವಲಂಬಿಯಾಗಿ ಮಾಡುವಂತೆ ಮಾಡುವುದೇ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಒಂದು ಕನಸಾಗಿದೆ. ಆ ಕನಸು ನನಸಾಗ್ತಾ ಇದೆ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು, ಬಹಳ ಸಂತೋಷ ಇದುವರೆಗೆ ವಿಸ್ತರಣೆ. ಯಾಕಂದ್ರೆ ಯಾವಾಗಲೂ ಒಂದು ಪ್ರಾತ್ಯಕ್ಷಿಕೆಗಳ ಮೂಲಕ ನಾವು, ಯಾಕಂದ್ರೆ ಓದಿ ಕಲಿ, ನೋಡಿ ಕಲಿಯಲುಕ್ಕಿಂತ ಮಾಡಿ ಕಲಿಯೋದು ಬಹಳ ಮುಖ್ಯ. ಹೀಗಾಗಿ ಪ್ರಾತ್ಯಕ್ಷಿಕೆಗಳ ಮೂಲಕ ವಿಶೇಷವಾಗಿ ತಮ್ಮ ಒಂದು ವ್ಯಾಪ್ತಿಯೊಳಗೆ ಏನಿದೆಯಲ್ಲ, ಬೋಧನೆ ಅನ್ನೋದು ವಿಶ್ವವಿದ್ಯಾಲಯದ ಮುಖ್ಯವಾದ ಧ್ಯೇಯ. ಇವತ್ತು ಒಂದು ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಆಗಿರ್ಬೋದು, ಅವ್ರ ಮುಂದೆ ಪಿ ಜಿ ಮಾಡೋದವರಾಗಿರ್ಬೋದು, ಅಂದರೆ ಈ ರೈತಾಪಿ ಕೆಲಸವನ್ನು ತಾವು ಅನುಭವಿಸಿ ಅದನ್ನು ಇನ್ನೊಬ್ಬರಿಗೆ ಹಂಚೋದು ಭಾಳ ಮುಖ್ಯ. ಸುಮಾರು ವರ್ಷಗಳ ಹಿಂದೆ ತಮ್ಮ ಅಗ್ರಿ ಕ್ಲಿನಿಕ್ ತುಂಬ ಜನಪ್ರಿಯವಾಗಿತ್ತು. ವಿಶ್ವವಿದ್ಯಾಲಯದ ಒಂದು ಇನಿಶಿಯೇಷನಿಂದ ಅಗ್ರಿ ಕ್ಲಿನಿಕ್ ಅಂತ ಮಾಡ್ತಿದ್ರು. ಯಾರು ಗ್ರಾಜುಯೇಟ್ಸ್ ಇರ್ತಾರೆ, ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಉದ್ಯೋಗವನ್ನು ಅರಸಿದ್ದೇನೆ, ತಾವೇ ಒಂದು ಕ್ಲಿನಿಕ್ ಅನ್ನು ಮಾಡಿ ಅಲ್ಲಿ ರೈತರು ಬಂದಾಗ ಅವರಿಗೆ ಮಾಹಿತಿ ನೀಡುವಂಥದ್ದು, ಹೇಗೆ ಯಾವ ತಳಿಗಳನ್ನು ಉಪಯೋಗ ಮಾಡಬೇಕು, ಯಾವ ಬೀಜಗಳನ್ನು ಉಪಯೋಗ ಮಾಡಬೇಕು, ಹೇಗೆ ಒಂದು ತಾಂತ್ರಿಕತೆಯ ಒಂದು ಲಾಭ ಪಡ್ಕೊಳ್ಬೇಕು, ಮಣ್ಣಿನ ಸಂರಕ್ಷಣೆ ಹೇಗೆ ಮಾಡಬೇಕು, ಜೈವಿಕ ಒಂದು ಅಂಶಗಳನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು, ಇವೆಲ್ಲ ವಿಷಯಗಳನ್ನ ರೈತರಿಗೆ ಮಾರ್ಗದರ್ಶನ ಮಾಡುವಂಥದ್ದು ನಿಮ್ಮ ವಿದ್ಯಾರ್ಥಿಗಳೇ, ಅದು ತುಂಬ ಸಾರ್ಥಕವಾಯಿತು. ಇವು ಎಷ್ಟೋ ಜನ ಮುಂದುವರೆಸಿದ್ದಾರೆ. ನಿಜವಾಗಿ ಮೊನ್ನೆ ಕೃಷಿ ಮೇಳದೊಳಗೆ ತುಂಬ ವ್ಯವಸ್ಥಿತವಾಗಿ ಬಿಂಬಿಸಲಾಗಿದೆ. ಈ ವಿಶ್ವವಿದ್ಯಾಲಯ ವ್ಯಾಪ್ತಿಯೊಳಗೆ ಬರುವಂತಹ ಬೋಧನಾ ಕೇಂದ್ರಗಳು ಯಾವಿದೆ, ಎಷ್ಟು ಕಾಲೇಜುಗಳು ತಮ್ಮ ಒಂದು ವ್ಯಾಪ್ತಿಯೊಳಗಿದೆ, ಇದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡ್ಕೊಡ್ಬೋದ? ಆಯ್ತು. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇದರ ಮುಖ್ಯ ಆವರಣದಲ್ಲಿ ಕೃಷಿ ಮಹಾವಿದ್ಯಾಲಯ ಧಾರವಾಡ ಮತ್ತು ಸಮುದಾಯ ಮಹಾವಿದ್ಯಾಲಯ. ಈಗ ಮುಂಚೆ ಇದು ಗೃಹ ವಿಜ್ಞಾನ ಮಹಾವಿದ್ಯಾಲಯ ಅಂತ ಅದರ ಹೆಸರಿತ್ತು. ಇತ್ತೀಚೆಗೆ ಅದನ್ನು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಅಂತ ನಾವು ಹೆಸರು ಬದಲಾವಣೆ ಮಾಡಿದ್ದೇವೆ. ಮತ್ತು ಇನ್ನು 2 ಕೃಷಿ ಮಹಾವಿದ್ಯಾಲಯಗಳು, ಒಂದು ವಿಜಯಪುರದಲ್ಲಿದೆ, ಮತ್ತೊಂದು ಕೃಷಿ ಮಹಾವಿದ್ಯಾಲಯ ಹಾವೇರಿ ಜಿಲ್ಲೆಯ ಹನುಮನಮಟ್ಟಿಯಲ್ಲಿದೆ, ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿಯಲ್ಲಿ ಅರಣ್ಯ ಮಹಾವಿದ್ಯಾಲಯ ಇದೆ. ಸೊ ಹೀಗೆ ಈ ಮಹಾವಿದ್ಯಾಲಯಗಳು ವಿವಿಧ ಪದವಿಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ವಿದ್ಯಾರ್ಥಿಗಳನ್ನು ನಾವು ಎಲ್ಲ ಒಂದು ಕೃಷಿ ವಿಷಯದಲ್ಲಿ ಅವರುಗಳನ್ನು ತಯಾರು ಮಾಡ್ತೀವಿ. ಇಷ್ಟೇ ಅಲ್ಲ, ಧಾರವಾಡದಲ್ಲಿ ಇನ್ನೊಂದು ಪದವಿ ಕಾರ್ಯಕ್ರಮ ಇದೆ, ಈ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ, ಅಥವಾ ಕೃಷಿ ಮತ್ತು ಕೃಷಿ ಮಾರಾಟ ಅನ್ನುವಂಥ ಒಂದು ಪದವಿ ಕಾರ್ಯಕ್ರಮ ಕೂಡ ಇದೆ. ಅವರು ಅದರಲ್ಲಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ಸಾಕಷ್ಟು ಇತ್ತೀಚೆಗೆ ನಮ್ಮ ವಿದ್ಯಾರ್ಥಿಗಳು ತಾವು ಸ್ವಂತ ಒಂದು ಕೃಷಿಯನ್ನು ಮಾಡಲಿಕ್ಕಾಗಿ ತಮ್ಮ ಹಳ್ಳಿಗಳಲ್ಲಿ ಮರಳಿ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ವಿಧವಾದ ಒಂದು ಕಾರ್ಯಕ್ರಮಗಳನ್ನು, ಕೃಷಿ ಅಲ್ಲದೆ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡಿ ತಾವು ಒಂದು ಉದ್ಯೋಗಿ ಆಗಲಾರ್ದನೆ ತಾವು ಉದ್ಯೋಗ ಸೃಷ್ಟಿಸುವಂತಹ ಒಂದು ನಮ್ಮ ಕೃಷಿ ಪದವೀಧರರು ಆಗ್ತಾ ಇದ್ದಾರೆ. ಅದಕ್ಕಾಗಿ ನಾನು ಕುಲಪತಿಯಾಗಿ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತೇನೆ. ಅಂಥವರಿಗೆ ಮೊಟ್ಟ ಮೊದಲು ನಾನು ಪ್ರೋತ್ಸಾಹಿಸೋದು ಬಹಳ ನನ್ನ ಆದ್ಯ ಕರ್ತವ್ಯ. ಯಾ ಕೃಷಿ ಪದವೀಧರರು ಮರಳಿ ತಮ್ಮ ಕೃಷಿ ಭೂಮಿಗೆ ಹೋಗ್ತಾರಲ್ಲ, ಅವರಿಗೆ ಮೊಟ್ಟ ಮೊದಲು ನಾನು ಪ್ರೋತ್ಸಾಹ ಮಾಡ್ತೀನಿ. ಮತ್ತು ಸಾಧ್ಯವಾದಷ್ಟು ಸರ್ಕಾರದಿಂದ ಅವರಿಗೆ ಏನೇನು ಅನುಕೂಲತೆಗಳು ಸಿಗ್ತಾ ಇದ್ದಾವೆ ಅವುಗಳನ್ನು ಅವರಿಗೆ ಮುಟ್ಟಿಸುವಲ್ಲಿ ನಾನು ನನ್ನ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ. ಪಾಟೀಲ್ ಅವರೇ, ನಿಜವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಯಾಕಂದ್ರೆ ನೀವು ಒಂದು ಸ್ವಾವಲಂಬನೆಗೆ ಪ್ರೇರಣೆ ನೀಡ್ತಾ ಇದ್ದೀರಾ. ಅಂದ್ರೆ ನಾವು ಉದ್ಯೋಗ ಅರಸೋಕ್ಕಿಂತ ಮೊದಲು ಉದ್ಯೋಗ ನೀಡುವಂತ ಕಾರ್ಯಕ್ರಮ ಮಾಡಬೇಕಾಗಿದೆ. ಅದು ತಮ್ಮ ಒಂದು ಸಹಕಾರ ತುಂಬಾ ಆತ್ಮೀಯವಾಗಿ ಇರುವಂತಹದ್ದು. ವಿಶ್ವವಿದ್ಯಾಲಯ ವಿಶೇಷವಾಗಿ ಸಾಕಷ್ಟು ಸಂಶೋಧನೆ ಮತ್ತು ವಿಸ್ತರಣೆಗೆ ತುಂಬಾ ಹೆಸರುವಾಸಿಯಾಗಿದೆ. ಈಗ ಇತ್ತೀಚೆಗೆ 12 ತಳಿಗಳನ್ನು ತಾವು ಸಂಶೋಧನೆ ಮಾಡಿದರೆ, ಶೇಂಗಾದೊಳಗೆ 4 ಜೋಳ, ಗೋವಿನ ಜೋಳ, ಕುಸುಬಿ, ಸಂಕ್ರಮಣ ಸಜ್ಜೆ, ಮತ್ತೆ ಹೀಗೆ ಅಂದ್ರೆ ಸುಮಾರು 12 ತಳಿಗಳ ಅಭಿವೃದ್ಧಿ ಮಾಡಲಾಗಿದೆ. ಮತ್ತೆ 59 ಕೃಷಿ ತಾಂತ್ರಿಕತೆಗಳನ್ನು ತರಲಾಗಿದೆ. ಇದು ನಿಜವಾಗಿ ಕೂಡ ಒಂದು ಉತ್ತಮವಾದ ಒಂದು ಸಾಧನೆ. ತಮ್ಮ ಒಂದು ಸಂಶೋಧನೆ ಕೇಂದ್ರಗಳು ಮತ್ತು ವಿಸ್ತರಣಾ ಕೇಂದ್ರಗಳು ಹೇಗೆ ಒಂದು ನಮ್ಮ ರೈತರ ಒಂದು ಸೇವೆಯೊಳಗೆ ಕಾರ್ಯ ತತ್ಪರರಾಗಿವೆ, ಹೇಗೆ ಅವರಿಗೆ ಯಾಕಂದ್ರೆ ಮಾಹಿತಿ ಇದ್ದಾವ ಗೆದ್ದಾವ ಮಾಹಿತಿಯನ್ನು ನೀಡ್ಲಿಕ್ಕೆ ಸಾಧ್ಯ ಆತಂದ್ರೆ ಖಂಡಿತವಾಗಿ ಕೂಡ ರೈತರು ಸ್ವಾವಲಂಬಿಯಾಗಿ ಬದುಕ್ತಾರೆ. ಸಾಕಷ್ಟು ಸ್ವಾವಲಂಬಿ ರೈತರ ಸಂಖ್ಯೆ ಹೆಚ್ಚಾಗಿದೆ. ಅದಕ್ಕೆ ಬಹುಶಃ ವಿಶ್ವವಿದ್ಯಾಲಯದ ಪ್ರಯತ್ನಗಳು ಕಾರಣ. ಅದ್ರ ಬಗ್ಗೆ ಸಂಶೋಧನಾ ಕೇಂದ್ರಗಳು ಮತ್ತು ವಿಸ್ತರಣಾ ವ್ಯಾಪ್ತಿ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ಮಾಡ್ಕೊಡ್ಬೋದಾ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ? ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಒಂದು ವ್ಯಾಪ್ತಿಯಲ್ಲಿ 26 ಸಂಶೋಧನಾ ಸಮನ್ವಯ ಕೇಂದ್ರಗಳು ಮತ್ತು 26 ಕೃಷಿ ಸಂಶೋಧನಾ ಕೇಂದ್ರಗಳು ಇಲ್ಲಿ ಹಲವಾರು ತಳಿಗಳ ಬಗ್ಗೆ ಸಂಶೋಧನೆಯಾಗಿ ಬಿಡುಗಡೆಗೊಂಡಿವೆ. ಅವು ತಾವು ಹೇಳಿದ ಹಾಗೆ ಭತ್ತದಲ್ಲಿ ಆಗಿರ್ಬೋದು, ಗೋಧಿಯಲ್ಲಿ ಮತ್ತು ಸಜ್ಜೆಯಲ್ಲಿ, ಜೋಳದಲ್ಲಿ, ಗೋವಿನ ಜೋಳದಲ್ಲಿ, ಸಾಸಿವೆಯಲ್ಲಿ, ಶೇಂಗಾದಲ್ಲಿ, ಸೂರ್ಯಕಾಂತಿಯಲ್ಲಿ, ಕುಸುಬೆಯಲ್ಲಿ, ಅಗಸೆಯಲ್ಲಿ ಕೂಡ, ಅಲಸಂದಿಯಲ್ಲಿ, ಕಬ್ಬಿನಲ್ಲಿ, ಹೀಗೆ ಎಲ್ಲ ಒಂದು ಬೆಳೆಗಳಲ್ಲಿ ನಾವು ಹೊಸ ತಳಿಗಳನ್ನು ಬಿಡುಗಡೆ ಮಾಡಿ ಅವುಗಳನ್ನು ಹೊಸ ತಳಿಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದ ಮೂಲಕ ಮತ್ತು ಕೃಷಿ ಒಂದು ಇಲಾಖೆಯ ಮೂಲಕ ರೈತರಿಗೆ ಜನಪ್ರಿಯಗೊಳಿಸಿ ನಮ್ಮ ತಳಿಗಳನ್ನು ಅವರು ಅಳವಡಿಕೆ ಮಾಡಿಕೊಳ್ಳುವಲ್ಲಿ ರೈತರ ಹೊಲಗಳಿಗೆ ಹೋಗಿ ಅವುಗಳನ್ನು ಪ್ರಾತ್ಯಕ್ಷಿತೆ ಮಾಡಿಸಿ ರೈತರಿಗೆ ಮನಮುಟ್ಟುವ ಹಾಗೆ ನಮ್ಮ ತಾಂತ್ರಿಕತೆಗಳನ್ನು ಅವರು ತೋರಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ನಮಗೆ ನಿಜವಾಗಿ ಕೂಡ ತಮ್ಮನ್ನು ಸಂದರ್ಶನ ಮಾಡಲಿಕ್ಕೆ ಬಹಳ ಸಂತೋಷ ಅನಿಸುತ್ತೆ. ಕೃಷಿ ವಿಶ್ವವಿದ್ಯಾಲಯ ಒಂದು ಸಾಧನೆ, ಅದು ರೈತರ ವಿಶ್ವವಿದ್ಯಾಲಯ ಅಂತಲೇ ಒಂದು ಜನಪ್ರಿಯವಾಗಿದೆ. ಕೃಷಿ ವಿಶ್ವವಿದ್ಯಾಲಯ ಸಾಧನೆಗೆ ಭಾರತೀಯ ಕೃಷಿ ಅನುಸಂಧಾನ ನವದೆಹಲಿಯಿಂದ ಸರ್ದಾರ್ ಪಟೇಲ್ ಅತ್ಯುತ್ತಮ ಸಂಸ್ಥೆ ಅಂತೇಳಿ 2000 ಮತ್ತು 2015 ಒಂದು ಪ್ರಶಸ್ತಿ ಕೊಡಲಾಗಿದೆ. ಮಹೀಂದ್ರ ಸಮೃದ್ಧಿ ಕೃಷಿ ಶಿಕ್ಷಾ ಸಮ್ಮಾನ ರಾಷ್ಟ್ರೀಯ ಪುರಸ್ಕಾರ ಕೂಡ ತಮ್ಮ ವಿಶ್ವವಿದ್ಯಾಲಯಕ್ಕೆ ದಕ್ಕಿದೆ. ಇಂದಿರಾಗಾಂಧಿ ರಾಷ್ಟ್ರೀಯ NSS ಅವಾರ್ಡ್ ಸಿಕ್ಕಿದೆ. 9 ವಿಜ್ಞಾನಿಗಳಿಗೆ ಸರ್ ಸಿ ವಿ ರಾಮನ್ ಪ್ರಶಸ್ತಿ ಲಭ್ಯವಾಗಿದೆ. 17 PhD ವಿದ್ಯಾರ್ಥಿಗಳಿಗೆ ಜವಾಹರಲಾಲ್ ನೆಹರು ಒಂದು ಪ್ರಶಸ್ತಿ ಕೊಡಲಾಗಿದೆ. KR ಭಾರತೀಯ ಕೃಷಿ ಅನುಸಂಧಾನ ನವದೆಹಲಿ ವತಿಯಿಂದ ಎ-ಗ್ರೇಡ್ ಮಾನ್ಯತೆಯನ್ನು ತಮ್ಮ ವಿಶ್ವವಿದ್ಯಾಲಯ 2019-24 ಸಾಲಿನವರೆಗೆ ಪಡ್ಕೊಂಡಿದೆ. ನಿಜವಾಗಿ ಕೂಡ ನಮ್ಮ ಈ ಒಂದು ಸೌಭಾಗ್ಯ, ಯಾಕಂದರೆ ನಮ್ಮ ಈ ಒಂದು 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ಒಂದು ಸಂಜೀವಿನಿಯಾಗಿ ವಿಶ್ವವಿದ್ಯಾಲಯ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಸಹಾಯ ನೀಡುತ್ತೆ ಅಂತ ಒಂದು ಆಶ್ವಾಸನೆ ನೀಡಿದ್ದಾರೆ. ಈಗ ಆಕಾಶವಾಣಿಯ ಒಂದು ಸಹಯೋಗದೊಂದಿಗೆ ಕೃಷಿ ಶೋಧನೆ ಸಾಧನೆ ಎಂಬ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀರಿ. ತುಂಬ ಸಂತೋಷ. ಪ್ರತಿ ಸೋಮವಾರ 7-7:30 ನಮ್ಮ ರೈತ ಬಾಂಧವರಿಗೋಸ್ಕರ ಈ ಕಾರ್ಯಕ್ರಮ ಇದೆ. ಕೊನೆಯ ಸೋಮವಾರ ದೂರವಾಣಿ ಮೂಲಕ ತಮ್ಮ ಒಂದು ತಜ್ಞರು ರೈತರ ಒಂದು ಸಂದೇಹಗಳಿಗೆ ಉತ್ತರ ನೀಡಲಿದ್ದಾರೆ. ನಿಜವಾಗಿ ಕೂಡ ಈ ಒಂದು ಸರಣಿ ಒಳ್ಳೆಯದಾಗಲಿ ಅಂತ ಆಶೆ ಮಾಡ್ತಾ, ತಮ್ಮ ಒಂದು ರೈತರಿಗೆ ಏನು ಒಂದು ಸಂದೇಶ ನೀಡಲಿಕ್ಕೆ ಬಯಸ್ತೀರಿ? ತಮ್ಮ ಈ ಕಾರ್ಯಕ್ರಮಗಳ ಮುಖಾಂತರ ತಾವು ಏನು ಸಂದೇಶ ನೀಡಬೇಕು ಅಂತೇಳಿ ತಾವು ಬಯಸ್ತಾ ಇದ್ದೀರಿ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ? ಈಗ ಈ ಒಂದು ಕೃಷಿ ಸಂಶೋಧನೆ ಮತ್ತು ಸಾಧನೆ 26 ಒಂದು ಸರಣಿಯಲ್ಲಿ ಬಿತ್ತರಗೊಳ್ತಾ ಇದೆ. ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಈ ಒಂದು ಕಾರ್ಯಕ್ರಮ ಬಿತ್ತರಗೊಳ್ತಾ ಇದೆ. ಪ್ರತಿ ತಿಂಗಳ ಕೊನೆಯ ಸೋಮವಾರ ಒಂದು ಫೋನಿನ್ ನೇರ ಕಾರ್ಯಕ್ರಮ ನಮ್ಮ ವಿಜ್ಞಾನಿಗಳೊಂದಿಗೆ ಮತ್ತು ನಿರ್ದೇಶಕರುಗಳು ಇರ್ತಾರೆ, ಹಲವಾರು ವಿಷಯಗಳ ತಜ್ಞರು ಕೂಡ ಇರ್ತಾರೆ. ರೈತ ಬಾಂಧವರು ತಮಗೆ ಯಾವುದೇ ಕೃಷಿ ವಿಷಯದ ಬಗ್ಗೆ ತಾವು ನಮ್ಮ ವಿಜ್ಞಾನಿಗಳ ಜೊತೆ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬಹುದು. ಕೃಷಿ ಶಿಕ್ಷಣ ಇರಲಿ, ಸಂಶೋಧನೆ ಬಗ್ಗೆ ಆಗಲಿ, ವಿಸ್ತರಣೆ ಬಗ್ಗೆ ಆಗಲಿ, ತಾವು ಮಾಹಿತಿಗಳನ್ನು ಫೋನಿನ ನೇರ ಕಾರ್ಯಕ್ರಮದಲ್ಲಿ ಪಡ್ಕೋಬೋದು. ಇದಲ್ಲದೆ ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಒಂದೊಂದು ವಿಷಯದ ಬಗ್ಗೆ ನಮ್ಮ ವಿಜ್ಞಾನಿಗಳ ಜೊತೆ ಚರ್ಚೆ ಇರುತ್ತದೆ. ಆ ಒಂದು ವಿಷಯದಲ್ಲಿ ರೈತರಿಗೆ ತಾಂತ್ರಿಕತೆಗಳನ್ನು ನಮ್ಮ ವಿಜ್ಞಾನಿಗಳು ಹಂಚಿಕೊಡ್ತಾರೆ. ಅವುಗಳನ್ನು ತಾವು ತಮ್ಮ ಒಂದು ಕೃಷಿಯಲ್ಲಿ ಅಳವಡಿಸಿಕೊಳ್ಬೇಕು, ಅದರ ಉಪಯೋಗ ಪಡ್ಕೋಬೇಕು. ಈ ಕಾರ್ಯಕ್ರಮ 26 ಸರಣಿಯ ಕಾರ್ಯಕ್ರಮ ತಮಗೆ ಉಪಯೋಗವಾಗಲಿದೆ ಮತ್ತು ತಮ್ಮಲ್ಲಿ ಈ ಒಂದು ವಿಷಯಗಳ ಬಗ್ಗೆ ತಾವು ಅಳವಡಿಸಿಕೊಂಡು ತಮ್ಮ ಒಂದು ಕೃಷಿಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಕೊಂಡು ಆಮೇಲೆ ತಮ್ಮ ಆದಾಯವನ್ನು ಕೂಡ ಹೆಚ್ಚಿಸಲಿಕ್ಕೆ ಅನುಕೂಲವಾಗ್ತದೆ ಅಂತ ನಾನು ಆಶಿಸ್ತೇನೆ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ತಾವು ಮಣ್ಣು ತಜ್ಞರಂತೇಳಿ ತುಂಬ ಹೆಸರು ಪಡೆದಿದ್ದೀರಾ. ಇವತ್ತು ನಮ್ಮ ರೈತ ಬಾಂಧವರು ಕೂಡ ಮಣ್ಣಿನ ಮತ್ತು ನೀರಿನ ಒಂದು ರಕ್ಷಣೆ ಸಂರಕ್ಷಣೆ ಬಹಳ ಮುಖ್ಯದ. ಮಣ್ಣಿನಲ್ಲಿ ಒಂದು ಜೀವಂತಿಕೆಯನ್ನು ತರಬೇಕಾಗಿದೆ. ಯಾಕಂದರೆ ರಾಸಾಯನಿಕವನ್ನು ಉಪಯೋಗ ಮಾಡಿ ನಾವು ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡಿದ್ದೇವೆ. ಅಲ್ಲಿ ಏನು ಸೂಕ್ಷ್ಮಾಣು ಜೀವಿಗಳು ಏನಿದೆಯಲ್ಲ, ಅವು ಜೈವಿಕ ಅಂಶ ಏನಿದೆಯಲ್ಲ ತುಂಬ ಕಡಿಮೆ ಆಗಿದೆ. ಆ ಒಂದು ಮಣ್ಣಿನ ಒಂದು ಗುಣಧರ್ಮ ಹೆಚ್ಚಾದಾಗ ಖಂಡಿತವಾಗಿ ನಮ್ಮ ಇಳುವರಿ ಕೂಡ ಜಾಸ್ತಿ ಆಗ್ತದೆ. ಆ ನಿಟ್ಟಿನೊಳಗೆ ತಮ್ಮೆಲ್ಲ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ನೀಡುವಂತಹ ಕಾರ್ಯಕ್ರಮಗಳು, ವಿಜ್ಞಾನಿಗಳು ನೀಡುವಂತಹ ಸಲಹೆ ಸೂಚನೆಗಳು ನಮ್ಮ ರೈತ ವರ್ಗದವರೆಲ್ಲ ಒಂದು ಶಿಸ್ತಿನಿಂದ ಪಾಲನೆ ಮಾಡಿ ತಮ್ಮ ಒಂದು ಇಳುವರಿಯನ್ನು ಹೆಚ್ಚು ಮಾಡಿಕೊಂಡು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಡಬಲಿಂಗ್ ದ ಇನ್ಕಮ್ ಏನಿದೆಯಲ್ಲ ಅದು ಯಶಸ್ವಿ ಆಗಲಿ. ತಾವು ಇದೀಗ ತಾನೇ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅಧಿಕಾರ ವಹಿಸಿಕೊಂಡಿದ್ದೀರಾ. ಮತ್ತೊಮ್ಮೆ ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಜೊತೆಗೆ ಡೈರೆಕ್ಟರ್ ಆಫ್ ಆಕ್ಷನ್ಸ್ ಅಂಡ್ ಡೀನ್ ಡಾಕ್ಟರ್ ಪಿ ಎಸ್ ಹೂಗಾರ್ ಅವರು ಇದ್ದಾರೆ. ಡಾಕ್ಟರ್ ಹೂಗಾರ್ ಅವರೇ, ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ತಮ್ಮ ಒಂದು ನೇತೃತ್ವದೊಳಗೆ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ ತಮ್ಮ ನೇತೃತ್ವದಲ್ಲಿ ತುಂಬ ಯಶಸ್ವಿಯಾಗಿ ಆಗಲಿ. ಆಕಾಶವಾಣಿ ಮತ್ತು ಜನರ ಮಧ್ಯೆ ವಿಶ್ವವಿದ್ಯಾಲಯ ಕೂಡ ತನ್ನ ಒಂದು ಮಾಹಿತಿಯನ್ನು ನೀಡುವಂಗಾಗಲಿ, ಮತ್ತು ವಿಶ್ವವಿದ್ಯಾಲಯ ಜನರ ಹತ್ತಿರ ಹೋಗುವಂಗಾಗಲಿ. ರೈತರಿಗಾಗಿ ವಿಶ್ವವಿದ್ಯಾಲಯ ಇದೆ, ರೈತರ ಬಳಿ ಹೋಗುವಂಥ ಒಂದು ಅವಕಾಶ ಇರೋದ್ರಿಂದ ಇದು ಯಶಸ್ವಿಯಾಗಿ ಆಗಲಿ. ನಮ್ಮೆಲ್ಲ ಆತ್ಮೀಯ ಕೇಳುವರ ಪರವಾಗಿ ಶುಭವಾಗಲಿ, ಮತ್ತು ಈ ಒಂದು ಸರಣಿ ಯಶಸ್ವಿಯಾಗಲಿ, ಮುಂದುವರಿಯಲಿ ಅಂಥೇಳಿ ನಮ್ಮೆಲ್ಲರ ಹಾರೈಕೆ. ನಮಸ್ಕಾರ, ಅಭಿನಂದನೆಗಳು ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ಹೂಗಾರ ಅವರೇ. ಧನ್ಯವಾದಗಳು ಸರ್. ಬರುವ ಸೋಮವಾರದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಂಜೆ 7 ಗಂಟೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ನೂತನ ಕಾರ್ಯಕ್ರಮ ಸರಣಿ ಕೃಷಿ ಶೋಧನೆ ಸಾಧನೆ ಪ್ರಸಾರವಾಗಲಿದ್ದು, ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾದ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೊಂದಿಗೆ ಪೂರ್ವಭಾವಿ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಸು ಬೇವಿನಗಿಡದ್ ಹಾಗೂ ಶರಣಬಸವ ಚೋಳೀನ್, ಸಹಕಾರ ಅರುಣ್ ನಾಯಕ್. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಬೆಡದೂರಿನ ಯಲ್ಲಪ್ಪ ಸಿದ್ದಪ್ಪ ತೆಲ್ಲಕೊಪ್ಪ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು. ಸರಿ ಇಲ್ಲ ಜಾತ್ರಿ ಮನಸ್ಸಿನೊಳಗ ಹಿಡಿಬೇಡ ಕಾತ್ರಿ, ಸಾಕ ಬಿಡು ಸರಿ ಇಲ್ಲ ಜಾತ್ರಿ. ಮೋಟಾರ ಹೋಗಿ ನೆಟ್ಟ ಮಾಡ ಶಿವಪೂರ ಹೋಗಿ ನೆಟ್ಟ ಮಾಡ ಶಿವಪೂರ ಇದು ಗಟ್ಟಿ ಮಾತು ನಿರ್ಧಾರ ಇದು ಗಟ್ಟಿ ಮಾತು ನಿರ್ಧಾರ ಮಹಾಶ್ರೇಷ್ಠ ಮೋಕ್ಷ ಮಂದಿರ ಮಹಾಶ್ರೇಷ್ಠ ಮೋಕ್ಷ ಮಂದಿರ ಬಿಟ್ಟು ಹೋದ